ಡೇವಿಡ್ ಕಾಪರ್ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು. ಕಾದಂಬರಿ ಮೂಲ ಇಂಗ್ಲಿಷ್ನಲ್ಲಿ ಚಾರ್ಲ್ಸ್ ಡಿಕನ್ಸ್, ಕನ್ನಡ ಭಾವಾನುವಾದ ಎಪಿ ಸುಬ್ಬಯ್ಯ. ಅಧ್ಯಾಯ 12. ಜೀವನದಲ್ಲಿ ಸುಖ ಕಾಣದೆ ಮಹತ್ತರವಾದ ಒಂದು ನಿರ್ಧಾರವನ್ನು ಮಾಡುತ್ತೇನೆ. ಮಿಸ್ಟರ್ ಮೈಕಾ ಅವರ ದಿವಾಳಿ ಅರ್ಜಿ ತನಿಖೆ ನಡೆದು ಅವರು ಜೈಲಿನಿಂದ ಬಿಡುಗಡೆ ಹೊಂದಿದರು. ಇದಕ್ಕಾಗಿ ಕೈದಿಗಳೆಲ್ಲ ಸೇರಿ ಹೋಟೆಲ್ ಸರಬರಾಯಿಗಳಿಂದ ಅವರ ಸನ್ಮಾನಾರ್ಥವಾಗಿ ಒಂದು ಔತಣವನ್ನು ಕೊಟ್ಟರು. ಮಿಸ್ಟರ್ ಮೈಕಾಬರ್ರು ಆ ಸಂತೋಷದ ಔತಣ ಪಡೆಯುವಾಗ ಮನೆಯವರು ಸಹ ಪಡೆಯಬೇಕೆಂದು ಮಿಸ್ಟರ್ ಮೈಕಾಬರ್ರ ಪತ್ನಿ ಮತ್ತು ನಾನು ಸೇರಿ ನಮ್ಮ ಮನೆಯಲ್ಲೇ ಒಂದು ವಿಶೇಷ ಭೋಜನವನ್ನು ಏರ್ಪಡಿಸಿಕೊಂಡೆವು. ನಮ್ಮ ಕೂಟದಲ್ಲೂ ಸಂತೋಷಕ್ಕೆ ಏನೂ ಕೊರತೆ ಇರಲಿಲ್ಲ. ಮಿಸೆಸ್ ಮೈಕಾಬರ್ರು ಹೇಗೂ ತುಂಬ ಮಾತಾಡುವವರು. ಆ ದಿನವಂತೂ ಅವರು ಅವರ ಕುಟುಂಬದವರ ಗುಣಗಳನ್ನು ಹೊಗಳತೊಡಗಿದರು. ಅವರ ಬಾಲ್ಯದ ಅನುಭವಗಳನ್ನು, ತಾಯಿ ಮೃತಪಟ್ಟದ್ದು, ತಂದೆ ಮೃತಪಟ್ಟದ್ದು, ಗಂಡನ ಸಾಲಗಳು ಏರುತ್ತಾ ಬಂದದ್ದು, ಇಂಥ ಅನೇಕ ಸಂಗತಿಗಳನ್ನು ಹೇಳಿದರು. ಅವರ ಕುಟುಂಬವೆಂದರೆ ತಾಯಿಯ ಮನೆ ಕಡೆಯವರು ಮಾತ್ರವೆಂಬಂತೆ ತಾಯಿಯ ಕಡೆಯವರನ್ನೇ ಬಹು ಹೆಚ್ಚಾಗಿ ಹೊಗಳುವುದು ಅವರ ಅಭ್ಯಾಸವಾಗಿತ್ತು. ಇಂಥ ಸಂತೋಷ ಕೂಟದಲ್ಲಿ ನಾನು ಸಹ ಸ್ವಲ್ಪವಾದರೂ ಮಾತಾಡುವುದು ಮರ್ಯಾದೆ ಎಂದು ಕೆಲವು ವಿಷಯಗಳನ್ನು ಮಾತಾಡಿದೆ. ಈ ಮಾತುಗಳಲ್ಲಿ ಮುಂದೆ ಮಿಸ್ಟರ್ ಮೈಕಾಬರರು ಜೈಲಿನಿಂದ ಹೊರಬಂದ ನಂತರ ಅವರ ಕುಟುಂಬ ಯಾವ ಕಸಬನ್ನು ಕೈಗೊಳ್ಳುವುದೆಂದು ಸ್ವಾಭಾವಿಕವಾಗಿ ಕೇಳಿದೆ. ಅದಕ್ಕೆ ಮಿಸಸ್ ಮೈಕಾಬರರು ಬಹು ಉತ್ಸಾಹದಿಂದಲೇ ಉತ್ತರವಿತ್ತರು. ನಮ್ಮ ಮುಂದಿನ ಮಾರ್ಗ ಈಗಲೇ ನಿರ್ಣೀತವಾಗಿದೆ. ನಮ್ಮ ಕುಟುಂಬದವರ ಅಭಿಪ್ರಾಯ ಪ್ರಕಾರ ನನ್ನ ಪತಿಯವರ ಉತ್ತಮ ಯೋಗ್ಯತೆಗೆ ತಕ್ಕಂಥ ಕೆಲಸ ಪ್ಲಿಮತ್ತಿನಲ್ಲಿದೆ. ಅಲ್ಲಿ ಸುಂಕದ ಇಲಾಖೆಯಲ್ಲಿ ಅವರಿಗೆ ಕೆಲಸ ಸಿಕ್ಕುವುದು ಎಂದು ತಿಳಿಸಿದರು. ಹಾಗಾದರೆ ಅವರು ಅಲ್ಲಿಗೆ ಸದ್ಯವೇ ಹೋಗಲಿದೆಯೇ ಅಥವಾ ನೀವೆಲ್ಲರೂ ಒಟ್ಟಾಗಿಯೇ ಹೋಗುವಿರೋ ಎಂದು ನಾನು ಕೇಳಿದೆ. ಸದ್ಯವೇ ಹೋಗಬಹುದು ಎಂದರು ಮಿಸಸ್ ಮೈಕಾಬರರು. ನಾನು ಕುತೂಹಲದಿಂದ ಮತ್ತೂ ವಿಚಾರಿಸಿದೆ. ಪ್ರಕೃತ ಅವರೊಬ್ಬರೇ ಹೋಗಿ ಹಿಂದಿನಿಂದ ನೀವು ಹೋಗುವುದೋ ಅಥವಾ ನೀವೆಲ್ಲರೂ ಒಟ್ಟಾಗಿಯೇ ಹೋಗುವಿರೋ? ನನ್ನ ಈ ಸ್ವಾಭಾವಿಕವಾದ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಮಾತ್ರ ಸ್ವಲ್ಪ ಕಳವಳವನ್ನೇ ಎಬ್ಬಿಸಿತು. ಪತಿ ಪತ್ನಿಯರ ಅಗಲುವಿಕೆಗೆ ಸಂಬಂಧಪಟ್ಟು ಅವರು ಏನೇನೋ ವಿಚಿತ್ರವಾದ ಕಲ್ಪನೆಯನ್ನು ಮಾಡಿಕೊಂಡು ಸ್ವಲ್ಪ ಮನಸ್ಸಿನ ವಿಕಲ್ಪವನ್ನೇ ತಂದುಕೊಂಡು ಆಳತೊಡಗಿದರು. ನಮ್ಮ ಊಟದ ಮಧ್ಯೆ ಮಧ್ಯೆ ಅವರು ಸೇವಿಸುತ್ತಿದ್ದ ಪಾನೀಯದ ಪ್ರಭಾವವು ಕೂಡಿಕೊಂಡು ಪೂರ್ಣ ಮತಿ ಕೆಟ್ಟವರಂತೆ ಏನೇನೋ ಮಾತಾಡುತ್ತಾ ಪತಿ ಪತ್ನಿಯರ ಅಗಲುವಿಕೆ, ವೈಧವ್ಯ ಇತ್ಯಾದಿಗಳನ್ನೆಲ್ಲ ಕಲ್ಪಿಸಿಕೊಂಡು ಸ್ಮೃತಿಯೇ ತಪ್ಪಬಹುದಾದಷ್ಟು ಬಲವಾಗಿ ದುಃಖದಿಂದ ರೋಧಿಸತೊಡಗಿದರು. ಇಂಥ ಹದಗೆಟ್ಟ ಪರಿಸ್ಥಿತಿಯನ್ನು ಮಿಸ್ಟರ್ ಮೈಕಾಬರ್ರಿಗೆ ತಿಳಿಸದೆ ನಿರ್ವಾಹವಿಲ್ಲವೆಂದು ನಾನು ಆ ಕೂಡಲೇ ಜೈಲಿಗೆ ಓಡಿದೆನು. ಜೈಲಿನ ಕ್ಲಬ್ಬಿನಲ್ಲಿ ಅವರೆಲ್ಲರ ಔತಣ ಸಮಾರಂಭ ನಡೆಯುತ್ತಿತ್ತು. ಉದ್ದವಾದ ಮೇಜಿನ ತುದಿಯಲ್ಲಿ ಮಿಸ್ಟರ್ ಮೈಕಾಬರ್ರು ಸಭಾಧ್ಯಕ್ಷರಾಗಿ ಕುಳಿತು ತುಂಬಿದ್ದ ಒಂದು ವೈನ್ ಗ್ಲಾಸನ್ನು ಕೈಯಲ್ಲಿ ಹಿಡಿದುಕೊಂಡು, ಕಷ್ಟವೆಲ್ಲ ಪಾರಾಯಿತು, ಇಷ್ಟವೆಲ್ಲ ದೊರಕೋಯ್ತು, ಚತುರೆಯ ಜೊತೆ ಕೂಡಿ ಕುದುರೆ ಹತ್ತಿ ಓಡಿರೋ ಓಡಿರೋ ಎಂದು ಒಂದು ಪದವನ್ನು ಹೇಳುತ್ತಿದ್ದರು. ಸಭಿಕರೆಲ್ಲ ಆ ಪದವನ್ನು ಮೇಳೈಸಿ ಹಾಡುತ್ತಿದ್ದರು. ನಾನು ಅವರ ಸಮೀಪಕ್ಕೆ ಹೋಗಿ ನಮ್ಮಲ್ಲಿ ನಡೆದ ಸಂಗತಿಯನ್ನು ಸೂಕ್ಷ್ಮವಾಗಿ ತಿಳಿಸಿದರು. ಸಂತೋಷ ಶಿಖರದಲ್ಲಿದ್ದ ಮಿಸ್ಟರ್ ಮೈಕಾಬರರು ಏಕಾಏಕಿ ದುಃಖದ ಕೂಪಕ್ಕೆ ಧುಮುಕಿದರು. ತಮ್ಮ ಕೈಯಲ್ಲಿದ್ದ ಗ್ಲಾಸನ್ನು ಕೆಳಗಿಟ್ಟು ಎದುರಿದ್ದ ಒಂದೆರಡು ತಿಂಡಿಗಳನ್ನು ಅವು ಏನೆಂದು ಗಣನೆ ಇಲ್ಲದೆ ಜೇಬಿನಲ್ಲಿ ತುರುಕಿಕೊಂಡು ಸೀದಾ ನಮ್ಮ ಕೋಣೆಗೆ ಓಡಿ ಬಂದರು. ಬಂದದ್ದೇ ಹೆಂಡತಿಯನ್ನು ಎತ್ತಿ ಹಿಡಿದುಕೊಂಡು, ಏನು ಅಮ್ಮ ನನ್ನ ಮುದ್ದು, ಏನಾಯ್ತು ನಿನಗೆ ಎಂದು ಕೇಳಿದರು. ನಿಮ್ಮನ್ನು ನಾನೆಂದೂ ಬಿಟ್ಟಿರಲಾರೆನು ಎಂದು ಮಿಸ್ ಎಮ್ಮ ಮೈಕಾಬರರು. ಅದು ನನಗೆ ಗೊತ್ತಿದೆ ಕಣೆ ಎಂದನ್ನುತ್ತ ಮಿಸ್ಟರ್ ಮೈಕಾಬರರು ಪತ್ನಿಯನ್ನು ಅಪ್ಪಿಕೊಂಡರು. ನೀವು ನನ್ನ ಮಕ್ಕಳ ತಂದೆ, ನಮ್ಮ ಅವಳಿ ಮಕ್ಕಳ ಪ್ರೀತಿಯ ತಂದೆ, ನನ್ನ ಪ್ರೇಮದ ಸೇವೆಯನ್ನು ಸ್ವೀಕರಿಸಿರುವ ಒಲವಿನ ಗಂಡ ಎಂದನ್ನುತ್ತಾ ಚೀರುತ್ತಾ ದುಃಖಾವೇಶದಲ್ಲಿ ಬಳುಕಿ ಬೀಳುತ್ತಾ, ಬೀಳುವುದನ್ನು ತಡೆದು ಚೇತರಿಸಿಕೊಳ್ಳುವುದಕ್ಕಾಗಿ ಶ್ರಮಪಟ್ಟು ಕಷ್ಟದ ಉಸಿರು ಬಿಡುತ್ತಾ, ತನ್ನ ದುಃಖದ ಬರದಲ್ಲಿ ಪುನಃ, ನಾನು ಎಂದಿಗೂ ಮಿಸ್ಟರ್ ಮೈಕಾಬರ್ರನ್ನು ಬಿಡೆನು, ಬಿಟ್ಟು ದೂರವಿರಲಾರೆ ಇರಲಾರೆನಪ್ಪ ಎಂದು ಬಹು ಕೀರು ಧ್ವನಿಯಿಂದ ಮತ್ತಷ್ಟು ಉದ್ದವಾಗಿ ಅತ್ತರು. ಇದನ್ನೆಲ್ಲ ಕಂಡು ಮಿಸ್ಟರ್ ಮೈಕಾಬರ್ರು ಗಾಬರಿಗೊಂಡರು. ಕೊನೆಗೆ ಈ ಪ್ರಸಂಗ ಉದ್ಭವಿಸಿದ್ದು ಹೇಗೆ? ಎಮ್ಮನ ಕೋಮಲದ ಹೃದಯದಲ್ಲಿ ಪತಿಯಿಂದ ಅಗಲುವುದೆಂಬ ಕೂರಲಗನ್ನು ಹಿರಿದವರು ಯಾರು ಇತ್ಯಾದಿಯಾಗಿ ಕಾದಂಬರಿಗಳಲ್ಲಿ ಕವಿಗಳು ಮಾತುಗಳನ್ನು ಪೋಡಿಸುವ ವಿಧಾನದಲ್ಲಿ ಮಿಸ್ಟರ್ ಮೈಕಾಬರ್ರು ಪ್ರಶ್ನಿಸುತ್ತಾ ತಾವೂ ಅಳತೊಡಗಿದರು. ಇಷ್ಟರಲ್ಲಿ ಮಿಸಸ್ ಮೈಕಾಬರ್ರು ದುಃಖದಿಂದ ಮೂರ್ಛಿತರೇ ಆಗಿದ್ದರು. ಇದನ್ನೆಲ್ಲ ಕಂಡು ಕೇಳಿಯೂ ನಾನೂ ಅಳತೊಡಗಿದೆನು. ಅಲ್ಲೇ ನಾನಿದ್ದರೆ ನನ್ನ ಅಳುವು ನಿಲ್ಲಲಾರದೆಂದು ತಿಳಿದು ನಾನು ಅಲ್ಲಿಂದ ಹೊರಗೆ ಹೋದೆನು. ಸ್ವಲ್ಪ ಹೊತ್ತಿನಲ್ಲಿ ಮಿಸ್ಟರ್ ಮೈಕಾಬರ್ರು ಹೆಂಡತಿಯನ್ನು ಸಮಾಧಾನ ಪಡಿಸಿ ತಮ್ಮ ಕ್ಲಬ್ಬಿಗೆ ಹೊರಟು ಹೋದರು. ಈ ಸಂಗತಿಗಳು ನಡೆದು ಒಂದು ವಾರದಲ್ಲಿ ಅವರು ಸಂಸಾರ ಸಮೇತರಾಗಿ ಪ್ಲಿಮತ್ತಿಗೆ ಹೋಗುವ ದಿನ ಬಂತು. ಅವರು ಬಂಡಿಯನ್ನೇರುವ ಮೊದಲು ಪ್ಲಿಮತ್ತಿನ ಒಬ್ಬ ದೊಡ್ಡ ಗೌರವಾನ್ವಿತ ಸರ್ಕಾರದ ಅಧಿಕಾರಿಯ ಟಿವಿಯಿಂದ ನನ್ನ ಭವಿಷ್ಯದ ಪ್ರಯೋಜನಕ್ಕೆಂದು ಈ ಮುಂದಿನಂತೆ ಕೆಲವು ಮಾತನಾಡಿದರು. ಮಿಸ್ಟರ್ ಕಾಪರ್ಫೀಲ್ಡ್, ನಿಮಗೆ ಸ್ನೇಹಿತರಲ್ಲಿ, ಅನಾಥರಲ್ಲಿ, ಅರ್ಥಾತ್ ಸಮಾಜದ ದೀನ ದರಿದ್ರರಲ್ಲಿ ಕರುಣವೂ ಪ್ರೇಮವೂ ತುಂಬ ಇದೆ. ಈ ಗುಣಗಳ ಕಾರಣವಾಗಿ ನೀವು ದುಃಖದ ಕರ್ಮೋಡಗಳಲ್ಲಿ ಸಿಕ್ಕಿ ಬೆಳಕಿಗೆ ಬರಲಾರದ ಅಶಕ್ತ ಸ್ನೇಹಿತರನ್ನು ರಕ್ಷಿಸಿ ಉದ್ಧರಿಸಿ ಬೆಳಕಿಗೆ ತರಲು ಶಕ್ತರಾಗಿದ್ದೀರಿ. ನೀವು ಪ್ರಾಯದಲ್ಲಿ ಚಿಕ್ಕವರು, ಜ್ಞಾನ ವ್ಯವಹಾರ ಕೌಶಲಗಳಲ್ಲಿ ಅನುಭವ ವೃದ್ಧರೂ ಆಗಿರುವಿರಿ. ಆದರೆ ನಾನು ಜ್ಞಾನವೃದ್ಧನೂ ವಯೋವೃದ್ಧನೂ ಎರಡೂ ಆಗಿರುವುದರಿಂದ ಮತ್ತು ನಂಬಿರುವರೊಳಗಿನ ಈವರೆಗಿನ ಪ್ರೇಮದ ಸಲಿಗೆಯಿಂದ ನಿಮ್ಮ ಭಾವಿ ಅಭ್ಯುದಯಕ್ಕಾಗಿ ಎರಡು ಬುದ್ಧಿವಚನಗಳನ್ನು ಹೇಳಬಯಸುತ್ತೇನೆ. ಅಂದರೆ ಯಾವ ವಿಷಯವನ್ನು ನಾನು ಪರಿಪೂರ್ಣವಾಗಿ ಅರಿತಿದ್ದರೂ ಅದನ್ನು ಅನುಷ್ಠಾನಕ್ಕೆ ತರದೇ ಇಂದು ಒಂದು ಜೀವಚ್ಛವವಾಗಿ ನಿಮ್ಮೆದುರು ನಿಂತಿದ್ದೇನೋ ಅಂತ ಅರಿವಿನ ಮರ್ಮವನ್ನು ನಿಮಗೆ ತಿಳಿಸುವೆನು. ಮೈಗಳ್ಳನೇ ಸಮಯಗಳ, ಅರ್ಥಾತ್ ವಿಳಂಬವೇ ಸರ್ವನಾಶ. ಇಂದು ಮಾಡಬೇಕಾದುದನ್ನು ನಾಳೆಗೆ ಎಂದು ಇಡಬೇಡಿ, ಹಿಂದೆ ಮಾಡಿ ಮುಗಿಸಿಬಿಡಿ. ಈ ತತ್ವಾನುಷ್ಠಾನವೇ ನಿಮ್ಮ ಅಭ್ಯುದಯಕ್ಕೆ ಬೇಕಾದ ಮಾರ್ಗ ಅಂದರು ಮಿಸ್ಟರ್ ಮೈಕಾಬರರು. ಅಷ್ಟರಲ್ಲೇ ನಮ್ಮ ಕುಟುಂಬದಲ್ಲಿ ತಂದೆಯವರು ಅನ್ನುತ್ತಿದ್ದುದು ಇದನ್ನೇ ಎಂದು ಮಿಸಸ್ ಮೈಕಾಬರರು ಎಂದರು. ನಿಜ ನಿಜ, ನಿನ್ನ ತಂದೆಯವರ ಅಭಿಪ್ರಾಯವೂ ಆಗಿತ್ತು. ಅವರು ಮಹಾಜ್ಞಾನಿ, ಹಾಗಾಗಿ ನಾಳೆ ಆಗಬೇಕಾದುದನ್ನು ಈ ಹೊತ್ತೇ ಮಾಡುವುದು ಉತ್ತಮವೆಂದೇ ಸ್ವಲ್ಪ ಹಿಂದಿನಿಂದ ಆಗಬೇಕಾಗಿದ್ದ ನಮ್ಮಿಬ್ಬರ ಮದುವೆಯನ್ನು ಅಷ್ಟೊಂದು ಎಳೆಪ್ರಾಯದಲ್ಲೇ ಮಾಡಿಸಿದರು. ಹೀಗೆಂದು ಮರುಕ್ಷಣ ಈ ಮಾತುಗಳಿಂದ ತನ್ನ ಮಾವನನ್ನು ತಿಳಿಯದೆ ಹೀಯಾಳಿಸಿದಂತಾಯಿತು ಎಂದು ಪುನಃ ನನ್ನ ತೊಡಗಿದರು. ಎಳೆಪ್ರಾಯದ ನನ್ನ ಮದುವೆಯ ಸಾಲವು ಇನ್ನೂ ಬಾಕಿ ಇರುವುದಾದರೂ ಆ ಬಡತನವೇ ನನ್ನನ್ನು ಇಂದು ಪ್ಲಿಮತ್ತಿನ ಮಾರ್ಗದಲ್ಲಿ ನಿಲ್ಲಿಸಿದೆಯಷ್ಟೇ. ಇಂದಿನ ಸ್ಥಿತಿ ಮುಂದಿನ ಪರಿಸ್ಥಿತಿಗೆ ಕಾರಣವೆಂಬ ತತ್ವವನ್ನೇ ವಿಚಾರಪೂರ್ವಕವಾಗಿ ನೋಡಿದ್ದಾದರೆ ಮುಂದಿನ ಏಳಿಗೆಗಳಿಂದ ಇಂದಿನ ಸಂದರ್ಭಗಳಿಗೆ ಬೆಲೆ ಕಟ್ಟಬಹುದಷ್ಟೇ. ನೋಡಿ, ಪ್ಲಿಮತ್ತಿನ ಸುಂಕದ ಇಲಾಖಾಧಿಕಾರದ ಸರ್ವತೋಮುಖವಾದ ಅಭ್ಯುದಯವನ್ನು ಗ್ರಹಿಸುವಾಗ ಇದಕ್ಕೆಲ್ಲ ಕಾರಣವಾದ ನಮ್ಮ ಮಾವನವರ ಮುಂಜಾಗ್ರತೆಗೆ ನಾವು ಋಣಿಗಳಾಗಿರಬೇಕು. ಅರ್ಥಾತ್ ವಿವೇಚನೆ ಬೇಕು ಮನುಷ್ಯನಿಗೆ. ನನ್ನ ಹಿಂದಿನ ಮಾತುಗಳನ್ನು ನೆನಪಿನಲ್ಲಿಡಿ. 20 ಪೌಂಡ್ ಉತ್ಪತ್ತಿ, 19.25 ಪೌಂಡ್ ಖರ್ಚು, ಪರಿಣಾಮ ಶಾಂತಿ ಸುಖ. ಅದರ ಬದಲು 20 ಪೌಂಡ್ ಉತ್ಪತ್ತಿ, ಖರ್ಚು 20 ಪೌಂಡ್ 1 ಪೆನ್ನಿ, ಪರಿಣಾಮ ದುರವಸ್ಥೆ ದುಃಖ. ದುಃಖ ಮಾತ್ರವಲ್ಲ, ಜೀವನ ಲತೆಯೇ ಬಾಡಿ ಮುದುಡಿ ನಶಿಸುವುದು. ಮನಸ್ಸಿನೆದುರು ಮರುಭೂಮಿಯ ಶೂನ್ಯತೆ, ಅಂಧಕಾರ. ಅರ್ಥಾತ್ ನಾನು ಇಂದು ಆಗಿರುವಂತೆ ನಿರ್ವೀರ್ಯ, ನಿಶಕ್ತ, ನಿರ್ಜೀವ ಜಂತು. ಇಷ್ಟು ಹೇಳಿ ದುಃಖಪಟ್ಟು ದುಃಖ ಶಮನಕ್ಕಾಗಿ ಸ್ವಲ್ಪ ಬ್ರಾಂಡಿಯನ್ನು ಕುಡಿದು ಬಂಡಿಯನ್ನೇರಿದರು. ಬಂಡಿಯನ್ನೇರಿ ಕುಳಿತ ಸಂತೋಷ ಪ್ಲಿಮತ್ತಿನ ಮುಂದಿನ ಸಂಪದ ಅಭಿವೃದ್ಧಿ ಚಿತ್ರಗಳನ್ನೆಲ್ಲ ಗ್ರಹಿಸಿ ಹರ್ಷಚಿತ್ತದಿಂದ ಕೊನೆಯ 4 ಮಾತುಗಳನ್ನು ಆಡಿದರು. ಮಿಸ್ಟರ್ ಕಾಪರ್ಫೀಲ್ಡ್, ನಿಮಗೆ ಅತ್ಯಂತ ಶುಭವೂ ಅಭಿವೃದ್ಧಿಯೂ ಆಗಲೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ಕಾಲಚಕ್ರದ ಸರಿಯಲ್ಲಿ ಸಿಕ್ಕಿ ಬದುಕಬೇಕಾದ ನಿಮ್ಮ ಜೀವನಕ್ಕೆ ನನ್ನ ಜೀವನವು ಮಾರ್ಗದರ್ಶಕವಾಗಲಿ ಎಂದಂದು ಬಂಡಿಯನ್ನು ಹೋಗಗೊಳಿಸಿದರು. ಒಂದೇ ಕುಟುಂಬದವರಂತೆ ಕಷ್ಟ ಸುಖಗಳಲ್ಲಿ ಭಾಗಿಗಳಾಗಿ ಬಂದಿದ್ದ ನಾವು ಈ ದಿನ ಬೇರೆಯಾಗುವಾಗ ನನಗೆ ಬಹು ದುಃಖವೇ ಆಯಿತು. ನಮ್ಮ ಮನೆ ಕೆಲಸದ ಅನಾಥ ಬಾಲಕಿಯು ಅಂದೇ ಅನಾಥಾಲಯಕ್ಕೆ ಹೋದಳು. ನನ್ನ ಜತೆಗಾರರ ಸಹವಾಸ ನನಗೆ ಎಳ್ಳಷ್ಟೂ ಮೆಚ್ಚುತ್ತಿರಲಿಲ್ಲ. ಮಿಸ್ಟರ್ ಮೈಕಾಬರರು ದೂರವಾದ ನಂತರ ಪ್ರಪಂಚದಲ್ಲಿ ನನ್ನ ಸಂಬಂಧಿಕರೆಂದು ಯಾರಾದರೂ ಇದ್ದರೆ ನನ್ನ ಅತ್ತೆ ಮಾತ್ರ ಎಂದು ತಿಳಿಯತೊಡಗಿದನು. ಕೊನೆಗೆ ಹೇಗಾದರೂ ಮಾಡಿ ಅತ್ತೆಯ ಮನೆಯನ್ನು ಸೇರಲೇಬೇಕೆಂದು ನಿರ್ಧರಿಸಿದೆ. ನಾನು ಹುಟ್ಟಿದ ದಿನ ಅತ್ತೆಗೂ ನನ್ನ ತಾಯಿಗೂ ನಡೆದಿದ್ದ ಸಂಭಾಷಣೆಗಳನ್ನೆಲ್ಲ ತಾಯಿಯೂ ಪೆಗಟಿಯೂ ನನಗೆ ತಿಳಿಸಿದ್ದರು. ಅತ್ತೆಯ ಕೆಲವು ಮಾತುಗಳನ್ನು, ನನ್ನ ತಾಯಿಯ ಮೃದುಗೂದಲನ್ನು ಸವರುತ್ತಾ ಅವಳನ್ನು ಸಂತೈಸಿದ ಕಾರ್ಯವನ್ನೂ ತಿಳಿದು ಅತ್ತೆ ಮೃದು ಸ್ವಭಾವದವಳೇ ಆಗಿರಬೇಕೆಂದು ಊಹಿಸಿದೆ. ಏನೇ ಇದ್ದರೂ ನನ್ನ ಈವರೆಗಿನ ಜೀವನದ ಪರಿಸ್ಥಿತಿಗಿಂತ ಅತ್ತೆಯ ಸಮೀಪದ ಪರಿಸ್ಥಿತಿ ಹಾಳಾಗಲಾರದೆಂದು ಊಹಿಸಿದೆ. ಯಾವುದೋ ಸಂದರ್ಭಕ್ಕಾಗಿ ಅತ್ತೆಯ ವಿಳಾಸವನ್ನು ತರಿಸಿಟ್ಟುಕೊಂಡೆ. ಅಲ್ಲದೆ ಪೆಗಟಿಯಿಂದ ಅರ್ಧಗಿರಿ ಸಾಲವನ್ನೂ ತರಿಸಿಕೊಂಡೆ. ಪೆಗಟಿ ಕೊಟ್ಟ ಅತ್ತೆಯ ವಿಳಾಸ ಸಾಕಷ್ಟು ವಿವರವನ್ನು ಒಳಗೊಂಡಿರಲಿಲ್ಲ. ಡೋವರಿನಲ್ಲಿದ್ದಾಳೆಂದು ಮಾತ್ರ ಅವಳು ತಿಳಿಸಿದ್ದಳು. ನಾನು ಯಾರಿಗೂ ತಿಳಿಸದೆ ಊರು ಬಿಟ್ಟು ಹೋಗಬೇಕೆಂದು ನಿರ್ಧರಿಸಿಕೊಂಡಿದ್ದೆ. ಆದರೆ ನನ್ನ ಹೆಸರು ಹಾಳಾಗಬಾರದೆಂದು ಪ್ರತಿ ವಾರವೂ ವಾರದ ಪ್ರಾರಂಭದಲ್ಲೇ ಸಿಕ್ಕುತ್ತಿದ್ದ ಸಂಬಳದ ಕೆಲಸ ಪೂರ್ತಿಯಾದ ನಂತರ ಮಾತ್ರ ಊರು ಬಿಡಬೇಕೆಂದು ನಿಶ್ಚಯಿಸಿಕೊಂಡೆ. ಹಾಗಾಗಿ ಹೊಸ ವಾರದ ಪ್ರಾರಂಭದ ದಿನ ಸಂಬಳ ಬಟವಾಡೆಯಾಗುವಾಗ ನಾನು ಹಾಜರಾಗಲಿಲ್ಲ. ನನ್ನ ಬಟ್ಟೆ ಬರಿ ಮೊದಲಾದ ಸಾಮಾನುಗಳನ್ನು ಒಂದು ಪೆಟ್ಟಿಗೆಗೆ ತುಂಬಿ ಅದನ್ನು ನಮ್ಮ ಕಾರ್ಖಾನೆ ವಠಾರದಿಂದ ಸ್ವಲ್ಪ ದೂರ ಸಾಗಿಸಿದ ನಂತರ ಆ ಪೆಟ್ಟಿಗೆಯ ಮೇಲೆ ನನ್ನ ಹೆಸರು, ವಿಳಾಸಗಳನ್ನು, ಅಂದರೆ ಡೋವರ್ನ ಬಂಡಿ ನಿಲ್ದಾಣದಲ್ಲಿ ನಾನು ಕೇಳುವವರೆಗೆ ಕಾದಿಡಬೇಕೆಂದೆನ್ನುವ ಪತ್ರವನ್ನು ಬರೆದಿಡಬೇಕೆಂದು ನಿಶ್ಚಯಿಸಿಕೊಂಡು ಅಂತಹ ಒಂದು ಪತ್ರವನ್ನು ಬರೆದು ಜೇಬಿನಲ್ಲಿಟ್ಟುಕೊಂಡು ಬಾಡಿಗೆ ಬಂಡಿಯನ್ನು ಹುಡುಕುತ್ತಾ ಹೋದೆ. ಸ್ವಲ್ಪ ದೂರ ಹೋಗುವುದರೊಳಗೆ ಒಬ್ಬ ಬಂಡಿಯವರನ್ನು ಕಂಡೆ. ಅವನನ್ನು ಕಾಣುವಾಗಲೇ ನನಗೆ ಭಯವಾಯಿತು. ನಾನು ಅವರ ಸಮೀಪಕ್ಕೆ ಹೋಗುವುದರ ಮೊದಲೇ ನನ್ನನ್ನು ನೋಡುತ್ತಾ, ಮೂರು ಪೆನ್ನಿ ಕ್ರಯದ ಎಳೆ ಕೋತಿ ಮುಖ ನೋಡಿ, ಆ ನಿಂಬೆ ಗಾತ್ರದ ಮುಖವನ್ನು ಎಲ್ಲಿ ಕಂಡರೂ ನಾನು ಗುರುತಿಸಿಯೇನು ಎಂದು ಚೇಷ್ಟೆ ಮಾಡಿದನು. ಆದರೆ ಅವನ ಸಹಾಯ ಅಗತ್ಯವಾಗಿದ್ದುದರಿಂದ ಧೈರ್ಯ ತಂದುಕೊಂಡು ನಾನಂದೆ, ಸರ್, ನಮ್ಮ ಮನೆಯ ಒಂದು ಪೆಟ್ಟಿಗೆಯನ್ನು ಡೋವರ್ ಬಂಡಿ ನಿಲ್ದಾಣಕ್ಕೆ ಸಾಗಿಸಿಕೊಡುವ ಉಪಕಾರ ಮಾಡಬಹುದೇ? ಈ ಪ್ರಾರ್ಥನೆಗೆ ಅವನು ಒಲಿದನು. ಆರು ಪೆನ್ಸ್ ಬಾಡಿಗೆ ಕೊಡಬೇಕೆಂದು ನಿಶ್ಚಯವಾಯಿತು. ಅವನು ನಮ್ಮ ಮನೆಗೆ ಬಂದು ಪೆಟ್ಟಿಗೆಯನ್ನು ತಾನೇ ಎತ್ತಿ ಬಂಡಿಯಲ್ಲಿಟ್ಟುಕೊಂಡು ಹೊರಟನು. ಅದಕ್ಕೆ ಅಂಟಿಸಬೇಕಾಗಿದ್ದ ಹೆಸರು ವಿಳಾಸ ಚೀಟಿಯನ್ನು ಜೈಲು ಪಾಗಾರ ಗೋಡೆಯ ಹೊರಬದಿಯವರೆಗೆ ಬಂಡಿ ತಲುಪಿದಾಗ ಅಂಟಿಸುವೆನೆಂದು ಅವನಿಗೆ ತಿಳಿಸಿದೆ. ಬಂಡಿಯು ಹುಚ್ಚುಚ್ಚಾಗಿ ಓಡತೊಡಗಿತು. ನಾನು ಓಡಿದೆ. ಕೊನೆಗೆ ಜೈಲು ಬದಿ ಬಂಡಿ ನಿಂತಿತು. ನಾನು ಜೇಬಿನಿಂದ ಚೀಟಿಯನ್ನು ಎಳೆದು ತೆಗೆಯುವಾಗ ಜೇಬಿನಲ್ಲಿದ್ದ ಅರ್ಧ ಗಿನಿಯ ನಾಣ್ಯ ಹೊರಬಿತ್ತು. ಆ ನಾಣ್ಯವನ್ನು ನಾನು ಬಾಯಲ್ಲಿಟ್ಟುಕೊಂಡು ಪೆಟ್ಟಿಗೆಗೆ ಚೀಟಿಯನ್ನು ಅಂಟಿಸತೊಡಗಿದೆ. ಈ ಕೆಲಸವನ್ನು ನಾನು ಮಾಡುತ್ತಿದ್ದಾಗಲೇ ನನ್ನ ಹಿಂದಿನಿಂದ ಯಾರೋ ಬಂದು ನನ್ನ ದವಡೆಗಳನ್ನು ಒತ್ತಿ ಅರ್ಧ ಗಿನಿ ನಾಣ್ಯವನ್ನು ತೆಗೆದರು. ಹಾಗೆ ತೆಗೆದವರು ಯಾರನ್ನು ಹಿಂತಿರುಗಿ ನೋಡುವಾಗ ಆ ಬಂಡಿಯವನು ಆ ನಾಣ್ಯವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಸೂಕ್ಷ್ಮವಾಗಿ ಅದನ್ನು ಪರೀಕ್ಷಿಸುತ್ತಾ, ಓಹೋ, ಇದು ಪೊಲೀಸ್ ಕೇಸು, ಕಳ್ಳ ನಾಣ್ಯ, ಕಳ್ಳ, ಬಾ, ನಿನ್ನನ್ನು ಪೊಲೀಸಿಗೆ ಕೊಡುತ್ತೇನೆ ಎಂದನ್ನುತ್ತಾ ನನ್ನನ್ನು ದರ ದರನೆ ಎಳೆದುಕೊಂಡು ತನ್ನ ಬಂಡಿಯ ಕತ್ತೆಯ ಸಮೀಪಕ್ಕೆ ಹೋಗುತ್ತಾ ಮ್ಯಾಜಿಸ್ಟ್ರೇಟರಿಗೂ ಆ ಕತ್ತೆಗೂ ಸಂಬಂಧವಿದ್ದಂತೆ ಅದನ್ನು ತೋರಿಸುತ್ತಾ ತನ್ನ ಬಂಡಿಯನ್ನೇರಿ ಬಂಡಿಯನ್ನು ಓಡಿಸಿಕೊಂಡು ಹೋದನು. ಸರ್, ನನ್ನ ಹಣವನ್ನು ಕೊಟ್ಟು ಬಿಡಿ, ಪೆಟ್ಟಿಗೆಯನ್ನು ಕೊಟ್ಟು ಬಿಡಿ ಎಂದನ್ನುತ್ತಾ ನಾನು ಎಷ್ಟೇ ಗೋಳಿಟ್ಟು ಬಂಡಿಯನ್ನು ಹಿಂಬಾಲಿಸಿದರೂ ಬಂಡಿ ಓಡಿಯೇ ಹೋಯಿತು. ಹಣ ಕೊಡಿರಿ ದಮ್ಮಯ್ಯ ಎಂದಂದುಕೊಳ್ಳುತ್ತಾ ಓಡುತ್ತಾ ಜಾರುತ್ತಾ ದಾರಿಯಲ್ಲಿ ಬಂದವರ ಮೈ ಒರೆಸಿ ಬಯಸಿಕೊಳ್ಳುತ್ತಾ ಕೆಲವು ಜಟಕದವರ ಬಾರುಕೋಲಿನ ಪೆಟ್ಟನ್ನು ತಿನ್ನುತ್ತಾ ನಾನು ಓಡಿ ಓಡಿ ಕೊನೆಗೆ ಡೋವರ್ ರಸ್ತೆಯ ಮಧ್ಯದಲ್ಲಿ ಬಚ್ಚಿ ನಿಂತು ಬಿಟ್ಟೆ. ನನ್ನ ಪೆಟ್ಟಿಗೆಯಿದ್ದ ಬಂಡಿಯೂ ಹಣವೂ ಮಾಯವಾದವು. ನಾನು ಈ ಲೋಕಕ್ಕೆ ಪ್ರಥಮವಾಗಿ ಕಾಲಿಟ್ಟು ನನ್ನ ಅತ್ತೆಗೆ ಸಿಟ್ಟು ಬರಿಸಿದ್ದ ಕಾಲದಲ್ಲಿ ನನ್ನಲ್ಲಿದ್ದ ವಸ್ತುಗಳಿಗಿಂತ ವಿಶೇಷ ಏನೂ ವಸ್ತುಗಳಿಲ್ಲದೆ ಪ್ರಪಂಚದ ಸಮಸ್ತ ಜನರೆದುರು ನಿರ್ಗತಿಕನಾಗಿ ಮಾರ್ಗ ಮಧ್ಯದಲ್ಲಿ ನಾನು ನಿಂತು ಬಿಟ್ಟೆ. 12 ಮುಗಿಯಿತು.